ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕೆಲವೆಡೆ ಮಳೆಯಾಗುವ ಸಾಧ್ಯತೆ. ದಕ್ಷಿಣ ಒಳನಾಡಿನ ಬೆಂಗಳೂರು ನಗರ, ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳ ಒಂದೆರಡು ಕಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಉತ್ತರ ಒಳನಾಡು, ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಸಿದ್ದರಾಮಯ್ಯ ನಾಳೆ ಪದಗ್ರಹಣ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮೊದಲ ಸಂಪುಟದಲ್ಲೇ ತೀರ್ಮಾನ, ಡಿಕೆ ಶಿವಕುಮಾರ್. ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ನಾಳೆ ರಾಜ್ಯಾದ್ಯಂತ ಸಿಇಟಿ ಪರೀಕ್ಷೆ. ಬೆಂಗಳೂರಿನಲ್ಲಿ ಇದೇ 23ರಿಂದ G20 ಶೃಂಗದ ಎರಡನೇ ವ್ಯಾಪಾರ ಹೂಡಿಕೆ ಸಮಾವೇಶ. ದಕ್ಷಿಣ ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ದೇಶಭಕ್ತಿ ಗೀತೆ. ಮೊದಲಿಗೆ ಜಾಹೀರಾತು. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್? 91-78 ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ದೇಶಭಕ್ತಿ ಸಮಯ 6:52. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ ಮೀಡಿಯಂ ವೇವ್ಸ್ 675 ಭದ್ರಾವತಿ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1ರಿಂದ PUC ವರೆಗೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಅರ್ಹ ಅಭ್ಯರ್ಥಿಗಳು ತಮ್ಮ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ, ಮಿಂಚಂಚೆ ವಿಳಾಸ, ನೃತ್ಯ ಗುರುಗಳು ಅಥವಾ ನೃತ್ಯ ಸಂಸ್ಥೆಯ ಹೆಸರು, ಕಲಿಕೆಯ ಕಾಲಾವಧಿ ಹಾಗೂ ನೃತ್ಯ ಪ್ರಕಾರ, ಈ ಎಲ್ಲಾ ವಿವರಗಳನ್ನು ಬಿಳಿಯ ಹಾಳೆಯಲ್ಲಿ ಟೈಪ್ ಮಾಡಿಸಿ ಹಸ್ತಾಕ್ಷರದೊಂದಿಗೆ ಸ್ವಯಂ ದೃಢೀಕರಣಗೊಳಿಸಿ ದೂರದರ್ಶನ ಬೆಂಗಳೂರು ಕೇಂದ್ರಕ್ಕೆ ಕಳುಹಿಸಿಕೊಡಬೇಕು. ಅರ್ಜಿಯೊಂದಿಗೆ ನೃತ್ಯ ಗುರುಗಳಿಂದ ಅಥವಾ ನೃತ್ಯ ಸಂಸ್ಥೆಯಿಂದ ದೊರೆತ ಕಲಿಕಾ ಪ್ರಮಾಣ ಪತ್ರ, ವಯೋಮಾನ ಪ್ರಮಾಣೀಕರಣಕ್ಕಾಗಿ SSLC ಅಥವಾ ತತ್ಸಮಾನ ಅಂಕಪಟ್ಟಿ, ಆಧಾರ್ನ ಒಂದು ಪ್ರತಿ, ನೃತ್ಯ ಭಂಗಿಯಲ್ಲಿರುವ ಪೋಸ್ಟ್ ಕಾರ್ಡ್ ಅಳತೆಯ ಒಂದು ಭಾವಚಿತ್ರವನ್ನು ಕಳುಹಿಸಿಕೊಡಬೇಕು. ನಿಮ್ಮ ಅರ್ಜಿಗಳು May 31 ಒಳಗಾಗಿ ಕಾರ್ಯಕ್ರಮ ಮುಖ್ಯಸ್ಥರು, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006 ಈ ವಿಳಾಸಕ್ಕೆ ಸ್ಪೀಡ್ ಪೋಸ್ಟ್ ಅಥವಾ ಕೊರಿಯರ್ನ ಮೂಲಕ ತಲುಪಬೇಕು. ಗಮನಿಸಿ, ಈ ಅರ್ಜಿಗಳು ಅಭ್ಯರ್ಥಿಗಳ ಹಸ್ತಾಕ್ಷರದೊಂದಿಗೆ ವೈಯಕ್ತಿಕವಾಗಿ ಅವರಿಂದಲೇ ಕಳುಹಿಸಲ್ಪಟ್ಟಿರುವುದು ಅಗತ್ಯ. ನೃತ್ಯ ಸಂಸ್ಥೆಗಳಿಂದ ಸಾಮೂಹಿಕವಾಗಿ ಕಳುಹಿಸಲಾಗುವ ಅರ್ಜಿಗಳಿಗೆ ಮನ್ನಣೆ ಕೊಡಲಾಗುವುದಿಲ್ಲ. ಮಿಂಚಂಚೆ ವಿಳಾಸ ಅಂದರೆ ಇಮೇಲ್ ಅನ್ನು ನಮೂದಿಸುವುದು ಅತ್ಯಗತ್ಯ. ಮುಂದಿನ ಎಲ್ಲಾ ದೂರದರ್ಶನದ ಕಾರ್ಯಾಲಯ ವ್ಯವಹಾರಗಳನ್ನು ಮಿಂಚಂಚಿಯ ಮೂಲಕವೇ ಮಾಡಲಾಗುವುದು. ನೆನಪಿಡಿ, ಶಾಸ್ತ್ರೀಯ ನೃತ್ಯಗಳ ಆಡಿಷನ್ಗಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ May 31 ಬುಧವಾರ.

इस यूनिट से ये अन्य लोगों को भी रोजगार दे रहे हैं। राष्ट्रीय बैम्बू मिशन से जो हमें अनुदान मिला है उससे हमने मशीनें खरीदी, सेटअप लगाया है और हम लोग उसमें आत्मनिर्भर बने हैं। इसी तरह बंगलुरु के रहने वाले परमेश्वरन कृष्णा अय्यर ने राष्ट्रीय बांस मिशन के सहयोग से आधुनिक प्रोसेसिंग तकनीकों को अपनाकर अपने बांस उद्यम को विकसित किया है। विद द हेल्प ऑफ नेशनल बैम्बू मिशन वी मैकेनाइजिंग ईच एंड एवरी प्रोसेस फ्रॉम बैम्बू अनलोडिंग टू ट्रीटमेंट टू फर्नीचर मेकिंग प्रोसेस। किसानों की आय में वृद्धि हो इसी मिशन के सृजन की दिशा में महत्वपूर्ण भूमिका निभा रहा है बांस उद्योग, जिसके माध्यम से देश के कोने कोने से लोग आमदनी के इस नए विकल्प से जुड़ रहे हैं। वहीं बांस स्थायी विकास में भी अत्यधिक अहम है, जिसे बढ़ावा देकर भारत विश्व की ग्लोबल वार्मिंग की चुनौतियों से लड़ने में महत्वपूर्ण भूमिका निभाते हुए एक बेहतर भविष्य का निर्माण कर रहा है। ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ। ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ। ಈ ಯೋಜನೆಯಲ್ಲಿ ಇದುವರೆಗೆ 5,20,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ। ನೀವು ಕೂಡ 18-40 ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ। ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಜಾನುವಾರುಗಳಲ್ಲಿ ಚರ್ಮ ಗಂಟು ರೋಗ, ಈ ಕುರಿತು ಶಿವಮೊಗ್ಗದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾದ ಡಾಕ್ಟರ್ ಅಶೋಕ್ ಎಂ ಅವರಿಂದ ಮಾಹಿತಿ। ದೇಶದ ಬೆನ್ನೆಲುಬು ಕೃಷಿಕರು, ಕೃಷಿಕರ ಬೆನ್ನೆಲುಬು ಜಾನುವಾರುಗಳಾಗಿದ್ದಾವೆ। ಯಾಕಂದ್ರೆ ತಾವೆಲ್ಲ ಮಾತನಾಡ್ತಿರುವಾಗ ಎಲ್ಲರೂ ಕೂಡ ಒಂದಲ್ಲ ಒಂದು ಅಥವಾ ಎರಡು ಅಥವಾ ಮೂರು ಕೆಲವರು 5 ಜಾನುವಾರು ಆಕ್ಟಿವಿಟೀಸ್, ಫಿಶರೀಸ್ ಇರ್ಬೋದು, ಡೈರಿ ಇರ್ಬೋದು, ಕೋಳಿ ಕುರಿಯನ್ನ ಮಾಡಿದಿರಿ। ಈಗ ಪಶುಸಂಗೋಪನೆ ನಮ್ಮ ದೇಶದಲ್ಲಿ ಅನೇಕ ರೈತರಿಗೆ ಸುಮಾರು 20 ಮಿಲಿಯನ್ ಜನಕ್ಕೆ ಒಂದು ಕೆಲಸವನ್ನ ಕೊಟ್ಟಿದೆ। ಅದೇ ರೀತಿ ತಮಗೆಲ್ಲ ಗೊತ್ತಿರಲಿ, ನಮ್ಮ ದೇಶ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಜಾನುವಾರುಗಳಿರ್ತಕ್ಕಂಥ ದೇಶ ಹಾಗೂ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡತಕ್ಕಂಥ ದೇಶ। ಅದಕ್ಕೆ ನಾವು ಎಲ್ಲ ಒಂದು 1 ಲೀಟರ್ಯಿಂದ ಹಿಡಿದು 1,000 ಲೀಟರ್ವರೆಗೂ ಅಥವಾ 2,000, 3,000, 5,000 ಲೀಟರ್ ಹಾಕುವಷ್ಟು ಅಂತ ಸಾಮರ್ಥ್ಯ ಇರತಕ್ಕಂಥ ರೈತರು ನಮ್ಮ ದೇಶದಲ್ಲಿ ಇದ್ದಾರೆ। ಅದೇ ರೀತಿ ನಮ್ಮ ದೇಶದಲ್ಲಿ ಸಿಗ್ತಕ್ಕಂಥ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಇವತ್ತು ನಾವು 1950 ನೆನಪಿಸ್ಕೊಂಡ್ರೆ ಅವತ್ತು ನಮಗೆ 50 ಗ್ರಾಮ್ ಸಿಗೋದು ಕಷ್ಟ ಇತ್ತು। ಇವತ್ತು ನೀವು ಆವರೇಜ್ ನಮ್ಮ ದೇಶದಲ್ಲಿ 427 ಗ್ರಾಮ್ ಒಬ್ಬ ಮನುಷ್ಯನಿಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನಾವು ಸೇವಿಸ್ತೀವಿ ಅಂದ್ರೆ ಅದಕ್ಕೆಲ್ಲ ಕಾರಣ ಈ ದೇಶದ ಹೈನುಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥ ನಮ್ಮೆಲ್ಲ ದೇಶದ ಮಹನೀಯ ರೈತರು ಅಂತ ಹೇಳ್ಬೋದು। ಅದಕ್ಕೆ ಒಂದು ರೆಕಮೆಂಡೇಶನ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂದ್ರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ 284 ಗ್ರಾಮ್ ರೆಕಮೆಂಡ್ ಮಾಡಿತ್ತು। ಅಷ್ಟನ್ನ ನಾವು ಪಡೆಯೋದಕ್ಕೆ ಕಷ್ಟ ಆಗಿತ್ತು, ಬಟ್ ಇವತ್ತು ನಾವು 2022 ಸುಮಾರು 210 ಮಿಲಿಯನ್ ಟನ್ ಅಂದ್ರೆ ಇಡೀ ಪ್ರಪಂಚದಲ್ಲಿ ಮೊದಲನೇ ಒಂದು ಹಾಲನ್ನು ಉತ್ಪಾದನೆ ಮಾಡ್ತಿದೀವಿ। ಅದೇ ರೀತಿ ನೀವು ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಂದ್ರೆ ನಾವು ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ। ಅದೇ ರೀತಿ ಕೋಳಿ ಮತ್ತು ಮೊಟ್ಟೆ ಉತ್ಪಾದನೆಯಲ್ಲಿ, ಕೋಳಿ ಮಾಂಸ ಉತ್ಪಾದನೆಯಲ್ಲಿ 5ನೇ ಸ್ಥಾನ ಮತ್ತು ಮೊಟ್ಟೆ ಉತ್ಪಾದನೆಯಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೀವಿ। ಅದೇ ರೀತಿ ನಾವು ಮೊಟ್ಟೆ ಸೇವನೆಯನ್ನು ಕೂಡ ಅದು ರೆಕಮೆಂಡೇಶನ್ ಒಂದಿರ್ತದೆ, ಎಷ್ಟು ಕೊಡಬೇಕು ಒಂದು ವರ್ಷಕ್ಕೆ ಸರಾಸರಿ 180 ಮೊಟ್ಟೆ ತಿನ್ಬೇಕು, ಆದ್ರೆ ನಮ್ಮ ದೇಶದಲ್ಲಿ 290 ಮೊಟ್ಟೆ ಸಿಗ್ತದೆ ಸರಾಸರಿ। ಮಾಂಸ ಎಷ್ಟು ತಿನ್ಬೇಕು, ಕೋಳಿ ಮಾಂಸ 11 ಕೆಜಿ ಮಾಂಸ ತಿನ್ಬೇಕು, ಆದ್ರೆ ಎಷ್ಟು ಸಿಗ್ತವೆ ಇವತ್ತಿನ ಪರಿಸ್ಥಿತಿ 4.5 ಕೆಜಿ ಸಿಗುತ್ತೆ। ಅಂದ್ರೆ ಇನ್ನು ಬೇಕಾದಷ್ಟು ಅವಕಾಶಗಳಿದಾವೆ, ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಕಡಿಮೆ ಆಗ್ತಿದೆ, ಆದ್ರೂ ಕೂಡ ನಮಗೆ ಅಂದ್ರೆ ಕಡಿಮೆ ಜಾಗದಲ್ಲಿ ಹೆಚ್ಚು ಉತ್ಪಾದನೆ ಮಾಡತಕ್ಕಂಥದ್ದು ಅಂದ್ರೆ ಸ್ಟೇರ್ ಕೇಸ್ ಅಗ್ರಿಕಲ್ಚರ್ ಬಂದಿದೆ, ಫಸ್ಟ್ ಫ್ಲೋರ್ ಅಲ್ಲಿ ಆರ್ಟಿಕಲ್ಚರ್, ಗ್ರೌಂಡ್ ಫ್ಲೋರ್ ಡೈರಿ, ಸೆಕೆಂಡ್ ಫ್ಲೋರ್ ಅಲ್ಲಿ ಫಿಶರೀಸ್, ಥರ್ಡ್ ಫ್ಲೋರ್ ಅಲ್ಲಿ ನಿಮ್ಮ ವೆಜಿಟೇಬಲ್ಸ್ ಬೆಳಿ ಅಂತ ಸ್ಟೇರ್ ಕೇಸ್ ಅಗ್ರಿಕಲ್ಚರ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ। ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಲ್ಯಾಂಡ್ ಅಂದ್ರೆ ಕೃಷಿ ಭೂಮಿಯ ಕೊರತೆ ಇದೆ, ಹಾಗಾಗಿ ಇಷ್ಟೆಲ್ಲಾ ನಮ್ಮ ದೇಶದ ರೈತರು ಇದ್ರು ಕೂಡ ನಮಗೆ ಮಾರಕವಾಗಿ ಒಂದು ರೋಗ ತಮಗೆಲ್ಲ ಬಂದಿದೆ ಅಂದ್ರೆ ಈ ಜಾನುವಾರುಗಳಿಗೆ। ಮೊದಲನೇದಾಗಿ ಕಾಲುಬಾಯಿ ಜ್ವರ ನೋಡಿ ಸಾಕಾಗಿತ್ತು, ಈಗ ಸದ್ಯಕ್ಕೆ ಚಪ್ಪೆ ಬೇನೆ ರೋಗ ಇಲ್ಲ, ಗಂಟ್ಲು ಬೇನೆ ರೋಗ ಇಲ್ಲ। ಅದಕ್ಕೆ ಕಾರಣ ಏನಂದ್ರೆ ನಮ್ಮ ದೇಶದ ವಿಜ್ಞಾನಿಗಳು ಸಂಶೋಧನೆಯನ್ನು ಮಾಡಿ, ಅನೇಕ ಸಂಶೋಧನೆಗಳನ್ನು ಮಾಡಿ ಅದಕ್ಕೆ ತಕ್ಕಂತ ಒಂದು ಲಸಿಕೆಗಳನ್ನ ಪ್ರತಿ ವರ್ಷ ಆಗ್ತಕ್ಕಂತ ವಿಷಯ ಬಂದಾಗ ಬಂತು। ಆದ್ರೆ ಸುಮಾರು ಲಕ್ಷಾನುಗಟ್ಲೆ ಕೋಟಿಗಟ್ಲೆ ನಮ್ಮ ದೇಶದ GDPಗೆ ಲಾಸ್ ಮಾಡತಕ್ಕಂಥದ್ದು ಅಂದ್ರೆ ನಿಮಗೆ ಕಾಲುಬಾಯಿ ಜ್ವರ, ಎಷ್ಟೋ ಲಕ್ಷ ಕೋಟಿಗಳನ್ನ ನಮ್ಮ ದೇಶಕ್ಕೆ ಆರ್ಥಿಕ ಒಂದು ಸಮಸ್ಯೆಯನ್ನು ಉಂಟು ಮಾಡತಕ್ಕಂಥದ್ದು. ಈ ಕಾಲುಬಾಯಿ ಜ್ವರ ರೋಗ ಯಾಕೆ ಫೇಲ್ಯೂರ್ ಆಗ್ತಿದೀವಿ ನಮ್ಮ ಮನಸ್ಸಲ್ಲಿ ನಾವೆಲ್ಲರೂ ಕಾರಣ, ವೆಟರ್ನರಿ ಡಾಕ್ಟರ್ಗಳು ಕಾರಣ, ರೈತರು ಕಾರಣ, ವ್ಯಾಕ್ಸಿನ್ ಮಾಡತಕ್ಕಂತ ಕಂಪ್ನಿಗಳು ಕಾರಣ, ಮತ್ತೆ ನಮ್ಮ ಒಂದು ಈ ಕಾಟಾಚಾರಕ್ಕೆ ರಿಪೋರ್ಟ್ ಕೊಡ್ತಕ್ಕಂಥದ್ದು ಒಂದು ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ಲಸಿಕೆಗಳಾಗ್ಲಿ, ಮನುಷ್ಯರದಾಗ್ಲಿ, ದನಗಳದಾಗ್ಲಿ, ಅದನ್ನ ನಾವು ಕಂಪನಿಯಿಂದ ತರುವಾಗ ಅದಕ್ಕೆ ಕೋಲ್ಡ್ ಚೈನ್ ಸ್ಟೋರೇಜ್ ಅಂತ, ಕೋಲ್ಡ್ ಚೈನ್ ಇಂದ ತರಬೇಕು, ಅದಕ್ಕೆ ಇಷ್ಟಿದ್ದೆ ಅಂತ ಟೆಂಪರೇಚರ್ ಇರಬೇಕು, ಆಮೇಲೆ ಇಂಥ ಟೈಮಲ್ಲಿ ಮಾಡಬೇಕು, ಆಮೇಲೆ ಇಷ್ಟೇ ಇಂಥ ಜಾಗದಲ್ಲಿ ವ್ಯಾಕ್ಸಿನೇಷನ್ ಮಾಡಬೇಕು, ಆಮೇಲೆ ಇಂಥ ಹಳ್ಳಿಗಳಲ್ಲಿ ನಾನು 100 ಹಸುಗಳನ್ನ ಮಾಡಿ ಇನ್ನೂ 100 ಹಸುಗಳನ್ನ ಮಾಡಿಸ್ಕೊಂಡಿದ್ದೆ, ಈ ಗೌಡ್ರ ಮನೇಲಿ ಬಂದಿದೆ, ಪಟೇಲ್ರ ಮನೇಲಿ ಬಂದಿದೆ, ಅವ್ರು ಮಾತ್ರ ಮಾಡಿಸಿದ್ರೆ, ನಮ್ಮನೇಲಿ ಒಂದು ಹಸು ಇದೆ ಮಾಡಿಸಿಲ್ಲ ಅಂದ್ರೆ ಇದು ಈ ತರದ ವೈರಾಣು ಕಾಯಿಲೆಗಳನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಆಮೇಲೆ ವ್ಯಾಕ್ಸಿನ್ ಕ್ವಾಲಿಟಿ, ಪ್ರೊಡಕ್ಷನ್ ಕ್ವಾಲಿಟಿಲಿ ಕೆಲವೊಂದು ವ್ಯತ್ಯಾಸಗಳಾಗಿದ್ದಾವೆ, ಅದೆಲ್ಲ ಮಾಡಿದ್ರು ಕೂಡ ನಾವು ಟಾರ್ಗೆಟ್ ಮಾಡ್ಬೇಕಂತೇಳಿ ರೈತರು ಈ ಕಡೆ ವ್ಯಾಕ್ಸಿನ್ ಮಾಡಿಸಲ್ಲ, ಈ ಕಡೆ ಮೇಲಾಧಿಕಾರಿಗಳು ಪ್ರೆಷರ್ ಇರ್ತದೆ, ಅದಕ್ಕೇನ್ ಮಾಡ್ತೀವಿ ತಗೊಂಡೋಗಿ ಎಷ್ಟೋ ಒಂದು 5 ಹಳ್ಳಿಗೆ ಒಂದು 4 ಒಂದು 50% ವ್ಯಾಕ್ಸಿನ್ ಮಾಡಿದ್ರೆ ಇನ್ 50% ಅನ್ನ ಚರಂಡಿಗೆ ಚೆಲ್ಲೋ ಅಂತ ಪರಿಸ್ಥಿತಿ ಬಂದಿದೆ. ಚರಂಡಿಗೆ ಚೆಲ್ಲದಾಗ ಏನಾಗುತ್ತೆ, ಆ ವ್ಯಾಕ್ಸಿನ್ ಕೂಡ ಅದು ವೈರಾಣಿನೇ, ಅಂದ್ರೆ ನಮ್ಮ ದೇಹದಲ್ಲಿ ಕರೋನಾ ಆಗ್ಲಿ ಅಥವಾ ಪಾಕ್ಸ್ ವೈರಸ್ ಆಗ್ಲಿ ಅಥವಾ ಯಾವುದೇ ವ್ಯಾಕ್ಸಿನ್ ಅನ್ನ ಕೊಡ್ತಾರಂದ್ರೆ ಅದು ಒಂದು ಮೈಕ್ರೋ ಲೆವೆಲ್ ಅಲ್ಲಿ ಒಂದು ವೈರಾಣು, ಅಂದ್ರೆ ಕೊಟ್ಟಾಗ ನಮಗೆ ಅದು ನಿರೋಧಕ ಶಕ್ತಿಯನ್ನ ಉತ್ಪಾದನೆಯನ್ನ ಮಾಡುತ್ತದೆ, ಒಂದು 21 ದಿನ ಅಥವಾ 3 ವಾರದಲ್ಲಿ ಸೈನಿಕರನ್ನ ಪ್ರಿಪೇರ್ ಮಾಡುತ್ತೆ. ಹಾಗೆ ನೀವು ಚರಂಡಿಗೆ ಸೇರಿದಾಗ ಇದು ವಾತಾವರಣದಲ್ಲಿ ಸ್ಪ್ರೆಡ್ ಆಗಿ ಅನೇಕ ಜಾನುವಾರುಗಳಿಗೆ ಬರುತ್ತದೆ. ಸೊ ಹಾಗಾಗಿ ಇದಕ್ಕೆ ನಾವು ನೀವೆಲ್ಲ ಕಾರಣಕರ್ತರು ಅಂತೇಳಿ ಇತ್ತೀಚಿನ ಒಂದು 3-4 ವರ್ಷದಲ್ಲಿ ಭಾರತ ದೇಶದ ಒಂದು ಅಗ್ರಿಕಲ್ಚರ್ ಪಾಲಿಸೀಸು ಮತ್ತೆ ಲೈಫ್ ಸ್ಟಾಕ್ ಪಾಲಿಸೀಸು, ಈಗ ಪ್ರತಿ ಒಂದು ಇಡೀ ಭಾರತ ದೇಶದಲ್ಲಿ 6 ತಿಂಗಳಿಗೊಂದ್ಸರಿ ಕಟ್ಟುನಿಟ್ಟಾಗಿ ನೀವೇನು ಮಕ್ಕಳಿಗೆ ಲಸಿಕೆಗಳನ್ನ ಹಾಕ್ಸ್ತೀರಿ ಆ ತರ 6 ತಿಂಗಳಿಗೊಂದ್ಸರಿ ಪೋಲಿಯೋ ಲಸಿಕೆ ತರ ವ್ಯಾಕ್ಸಿನ್ ಅನ್ನ ಮಾಡ್ತಿದ್ದಾರೆ. ದಯವಿಟ್ಟು ಆ ಕಾಲುಬಾಯಿ ಜ್ವರಕ್ಕೆ ಹೋಗ್ಬೇಕಂದ್ರೆ ತಾವೆಲ್ಲರೂ ಈ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ಲಸಿಕೆಯನ್ನು ಮಾಡಿಸ್ಬೇಕು. ಈಗ ಪ್ರತಿಷ್ಠೆ ಅಥವಾ ಬಹಳ ಕಷ್ಟಕರವಾದ ಸಂದಿಗ್ಧದಲ್ಲಿ ಇರತಕ್ಕಂಥದ್ದು ಅಂದ್ರೆ ಚರ್ಮಗಂಟು ರೋಗ, ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಹೊಸ ಕಾಯಿಲೆ ಅಲ್ಲ, 1929ರಲ್ಲೇ ಬಂದಿರತಕ್ಕಂಥ ಕಾಯಿಲೆ ಇದು. ಈಗ ನಮ್ಮ ದೇಶಕ್ಕೆ ಯಾವಾಗ ಬಂತು, 2019ರಲ್ಲಿ ನಮ್ಮ ದೇಶಕ್ಕೆ ಕಾಲಿಡ್ತು, ಒರಿಸ್ಸಾದಿಂದ ಎಂಟ್ರಿ ಆಗಿ ಇಡೀ ದೇಶನ ಇವತ್ತು 2022ರಲ್ಲಿ ಸುಮಾರು 110,000 ಜಾನುವಾರುಗಳು, ಅದು ಅತಿ ಹೆಚ್ಚಾಗಿ ಗುಜರಾತ್ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಸಾವನ್ನ ಹೊಂದಿರ್ತವೆ. ಇದು ಕೂಡ ಒಂದು ವೈರಾಣು ರೋಗ. ಅಂದ್ರೆ ಯಾವ ವೈರಾಣುಗೆ ಹೋಲಿಕೆ ಮಾಡಬಹುದು ಅಂದ್ರೆ ಈಗ ನಮ್ಮ ಚರ್ಮಗಂಟು ಇದರಲ್ಲಿ ಮೇಕೆ ಪಾಕ್ಸ್ ಅಂದ್ರೆ ಮೇಕೆದಲ್ಲಿ ದಡಾರ ಬರುತ್ತಲ್ಲ ಆ ಒಂದು ರೋಗಕ್ಕೆ ಇದನ್ನ ಹೋಲಿಸ್ತೀವಿ. ಅಂದ್ರೆ ಆ ಒಂದು ಜಾತಿಗೆ ಆ ಒಂದು ಪಂಗಡಕ್ಕೆ ಸೇರಿರ್ತಕ್ಕಂಥ ಪಾಕ್ಸ್ ವೈರಸ್, ಪಾಕ್ಸ್ ವೈರಸ್ ಸೇರಿರ್ತಕ್ಕಂಥ ಈ ವೈರಾಣುವಿನಿಂದ ನಮ್ಮ ದೇಶದಲ್ಲಿ ಬಂತು. ಆಫ್ರಿಕನ್ ಕಂಟ್ರೀಸ್ ಅಲ್ಲಿ 2019ರಲ್ಲಿ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಬಹಳಷ್ಟು ಇತ್ತು. ನಮ್ಮ ದೇಶದಲ್ಲಿ ಅದು ಹೇಗ್ ಬಂತು, ಅದು ಹೆಂಗೆ ನಮಗೆ ಕೊರೋನಾ ಹೆಂಗಂಟಿತೋ ಆ ತರ ಜಾನುವಾರುಗಳಿಗೆ ಚರ್ಮಗಂಟು ರೋಗ ಬಂತು. ಇದಕ್ಕೆ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ನಿಮಗೆ ಇದು ರೋಗಾಣು ಎಂಟ್ರಿ ಆದ್ಮೇಲೆ ಒಂದು 15-16 ದಿವಸ ಈ ಒಂದು ಸೈಕಲ್ ಇರುತ್ತೆ, ಅಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ತದನಂತರ ಅತಿಯಾದ ಒಂದು ರೋಗ, ಅತಿಯಾದ ಜ್ವರ ಬರ್ತಕ್ಕಂಥದ್ದು, ಜ್ವರ ಬಂದು ಮೂಗಿನ ಮೇಲೆ ಇದು ನಿಮಗೆ 2020ರಲ್ಲಿ ನೋಡ್ರಿ, 2020ರಲ್ಲಿ ಇಡೀ ನಮ್ಮ ಪ್ರಪಂಚದಲ್ಲಿ ಎಲ್ಲಾ ಕಡೆ ಬಂದು ಇಡೀ ನಮಗೆ ನಮ್ಮ ದೇಶದಲ್ಲಿ 12/8/2019ರಲ್ಲಿ ಒರಿಸ್ಸಾದಲ್ಲಿ ಇದು ಒಂದು ಔಟ್ ಬ್ರೇಕ್ ಅಂದ್ರೆ ಅವತ್ತು ಐಡೆಂಟಿಫೈ ಮಾಡಿದ್ರು. ಕನ್ಫರ್ಮೇಶನ್ 16/11/2019ರಲ್ಲಿ ನಮ್ಮ ದೇಶದಲ್ಲಿ ಮಾಡಿದ್ರು. ತದನಂತರ ಕೇರಳ ಬಂತು, ಕರ್ನಾಟಕ ಬಂತು, ಈಗ ಮಹಾರಾಷ್ಟ್ರ ಎಲ್ಲಾ ಒಂದು ರಾಜ್ಯಗಳಲ್ಲಿ ಹೊರಹೊಮ್ಮಿದೆ. ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ಕೂಡ ಇತ್ತೀಚಿನ ನಿನ್ನೆ ಮೊನ್ನೆ ಒಂದು ಹಿಸ್ಟ್ರಿಯನ್ನು ತಗೊಂಡ್ರೆ ಸುಮಾರು 250 ಜಾನುವಾರುಗಳು ಮರಣ ಹೊಂದಿದ್ದಾವೆ. ಸುಮಾರು 15,977 ಗ್ರಾಮಗಳಲ್ಲಿ ಈ ಔಟ್ ಬ್ರೇಕ್ ಇದೆ. ಸುಮಾರು 237,200 ಜಾನುವಾರುಗಳು ರೋಗ ಕಂಡಿದೆ. ರೋಗದ ಬಾಧೆಯಿಂದ ನಿನ್ನೆ ಇವತ್ತಿನ ಅಂಕಿಅಂಶ ಒಂದು ಸುಮಾರು 21,000-22,000 ಅತಿ ಹೆಚ್ಚು ಸಾವನ್ನಪ್ಪಿರ್ತಕ್ಕಂಥದ್ದು ನಮ್ಮ ಕಿತ್ತೂರು ಕರ್ನಾಟಕ ಅಂದ್ರೆ ಬೆಳಗಾವಿ ಭಾಗದಲ್ಲಿ ಅತಿ ಹೆಚ್ಚು ಸಾವನ್ನಪ್ಪಿರ್ತಕ್ಕಂಥ ದನಗಳು. ಆಮೇಲೆ ನಮ್ಮ ಒಂದು ಅದೃಷ್ಟ ಏನಂದ್ರೆ ಮಧ್ಯ ಕರಾವಳಿ ಪ್ರದೇಶದಲ್ಲಿ ಅಂದ್ರೆ ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ ಈ ಭಾಗಗಳಲ್ಲಿ ಜಾನುವಾರುಗಳ ಸಾವು ಕಡಿಮೆ ಇದೆ. ಆಮೇಲೆ ಇತ್ತೀಚೆಗೆ ಹೆಚ್ಚಿನ ಆಮೇಲೆ ವ್ಯಾಕ್ಸಿನ್ ಕೂಡ ಈಗ ಶಿವಮೊಗ್ಗ ಜಿಲ್ಲೆಯಲ್ಲೇ ತಗೊಂಡ್ರೆ ನಿಮಗೆ ಒಂದು 727 ಡಿಸೀಸ್ ಬಂದಿರತಕ್ಕಂಥ ಅನಿಮಲ್ಸ್ ಅಲ್ಲಿ ನಮಗೆ ಒಂದು 150-200 ಅನಿಮಲ್ಸ್ ಹತ್ತೋಗಿದ್ದಾವೆ. ಬಟ್ ಪ್ರಾಬ್ಲಮ್ ಏನಿಲ್ಲ, ನಮ್ಮ ಈಗ ಒಂದು 4.5 ಲಕ್ಷ ಜಾನುವಾರುಗಳಿಗೆ ವ್ಯಾಕ್ಸಿನೇಷನ್ ಆಗಿದೆ. ಶಿವಕಾರಿಪುರದಲ್ಲಿ ಸಂಪೂರ್ಣ ಆಗಿದೆ. ಐ ತಿಂಕ್ ತೀರ್ಥಹಳ್ಳಿ ಭಾಗದಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ವ್ಯಾಕ್ಸಿನ್ ಅನ್ನ ಯಾವ್ದು ಮಾಡ್ತಿದ್ದಾರೆ ಅಂತಂದ್ರೆ ವ್ಯಾಕ್ಸಿನ್ ಅನ್ನ ಗೋಟ್ ಪಾಕ್ಸ್ ವ್ಯಾಕ್ಸಿನ್, ಅಂದ್ರೆ ಆ ತಳಿಗೂ ಆ ಒಂದು ಜಾತಿಗೂ ಇದಕ್ಕೂ ಹೋಲಿಕೆ ಆದ್ರಿಂದ ಆ ಒಂದು ವ್ಯಾಕ್ಸಿನ್ ಅನ್ನು ಮಾಡ್ತಾರೆ. ಪ್ಯೂರ್ ಲಂಪಿ ಸ್ಕಿನ್ ಡಿಸೀಸ್ ಅಂದ್ರೆ ಚರ್ಮಗಂಟು ರೋಗದ್ದೇ ಲಸಿಕೆ ಇನ್ನು ನಮ್ಮ ದೇಶದಲ್ಲಿ ಸಂಶೋಧನೆಯಲ್ಲಿ ಇದೆ ಅಂದ್ರೆ. ಅದೇ ರೀತಿ ನಾನು ಯಾಕೆ ಹೇಳ್ತಾ ಇದ್ದೇನೆ, ಇದಕ್ಕೂ ಸ್ವಲ್ಪ ಸಮಯ ಬೇಕು. ನೀವು ಕೊರೋನಾ ಫಸ್ಟ್ ಟರ್ಮ್ ಬಂದಾಗ ಏನ್ ಬಂತು, ತೀವ್ರತೆ ಒಂದ್ ಲೆವೆಲ್ಗೆ ಇತ್ತು, ಒಂದ್ ಸ್ವಲ್ಪ ಏಜ್ ಆದರೂ ಅದು ಇದ್ರು. ಸೆಕೆಂಡ್ ವೇವ್ ಬಂದಾಗ ಅತಿ ಯಂಗ್ಸ್ಟರ್ಸ್ ಕೂಡ ಈ ಒಂದು ವೈರಾಣಿಗೆ ಸಾಕಷ್ಟು ಜನ ಮರಣದಿಂದ ಅಂದ್ರೆ ಇದು ಕೂಡ ಲಂಪಿ ಸ್ಕಿನ್ ಡಿಸೀಸ್ ಎರಡನೇ ಸ್ಟೇಜ್. ಎರಡನೇ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಮಾಡ್ತೀವಿ, ಅದಕ್ಕೆ ಆದಂತಹ ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ತದನಂತರ ನಿಮ್ಗೆ ಇನ್ನೊಂದು ವೇವ್ ಬರುತ್ತೆ. ಇದು ಹೋಗಿ ವೇವ್ ಹೋದ್ಮೇಲೆ ಥರ್ಡ್ ವೇವ್ ಅಲ್ಲಿ ನಮಗೆ ಅಷ್ಟೊತ್ತಿಗೆ ನಮ್ಮ ದೇಶದಲ್ಲಿ ಒಂದು ಲಂಪಿ ಸ್ಕಿನ್ ಡಿಸೀಸ್ಗೆ ಏನು ವೈರಾಣು ಇದೆಯಾ ಅದಕ್ಕೆ ಒಂದು ತಕ್ಕಂತ ಕಾಯಿಲೆಗೆ ತಕ್ಕಂತ ಒಂದು ವ್ಯಾಕ್ಸಿನ್ ಬರಂದ ಮೇಲೆ ಈ ಒಂದು ಲಂಪಿ ಸ್ಕಿನ್ ಡಿಸೀಸು ಕಡಿಮೆ ಆಗುತ್ತೆ. ಚರ್ಮಗಂಟು ರೋಗದಿಂದ ಸಾವು ಕಡಿಮೆ ಅಂದ್ರೆ ಜಾನುವಾರುಗಳು ಹೆಚ್ಚು ಸಾವನ್ನ ಒಪ್ಪೋದಿಲ್ಲ. ಆದ್ರೆ ಏನ್ ಪ್ರಾಬ್ಲಮ್ ಏನಾಗುತ್ತೆ, ಇಲ್ಲಿ ಎಲ್ಲಾ ಇಂಡಸ್ಟ್ರಿಗೆ ಹೊಡೆತ ಬೀಳುತ್ತೆ. ಎಲ್ಲ ಇದು ನಿಮಗೆ ಯೂರಿನಲ್ ಪಾಸ್ ಆಗುತ್ತೆ, ಮಿಲ್ಕಲ್ ಪಾಸ್ ಆಗುತ್ತೆ, ಮತ್ತೆ ವೀರ್ಯಾಣದಲ್ಲಿ ಪಾಸ್ ಆಗುತ್ತೆ, ಕರುಗಳಿಗೆ ಪಾಸ್ ಆಗುತ್ತೆ. ಆದ್ರೆ ಇದು ಯಾವುದೇ ಕಾರಣದಿಂದ ಜೂನೋಟಿಕ್ ಡಿಸೀಸ್ ಅಲ್ಲ. ಎರಡು ತಿಂಗಳ ಕೆಳಗಡೆ ಏ ಮನುಷ್ಯರಿಗೆ ಬಂದ್ಬಿಡುತ್ತೆ, ಮನುಷ್ಯರು ಫೋಟೋ ಹಾಕಿದ್ರು ಅದು ಇದು ಅಂತ. ನಮ್ಮ ಮನುಷ್ಯರಲ್ಲಿ ಬರ್ತಕ್ಕಂತ ಚರ್ಮ ರೋಗ ಯಾವ್ದು ಅಂದ್ರೆ ಹರ್ಪಿಸ್ ವೈರಸ್. ಅಂದ್ರೆ ನಾವೆಲ್ಲ ಏನ್ ಹೇಳ್ತೀವಿ, ಮಾಮೂಲಿಯಾಗಿ ಸರ್ಪ ಹುಣ್ಣು ಅಂತ ಹೇಳ್ತೀವಲ್ಲ, ಹರ್ಪಿಸ್ ವೈರಸ್ ಇಂದ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಬರ್ತದೆ. ಅದಕ್ಕೂ ಇದಕ್ಕೂ ಹೋಲಿಸಿದಾಗ ಒಂದೇ ತರ ಇರುತ್ತೆ ಇಡೀ ಪ್ರಪಂಚದಲ್ಲಿ. ಯಾಕಂದ್ರೆ ಇಂಟರ್ನ್ಯಾಷನಲ್ ಇನ್ಫೆಕ್ಷಿಯಸ್ ಡಿಸೀಸ್ ಕಂಟ್ರೋಲ್ ಅಂತ OIE ಅಂತ ಒಂದು ಆರ್ಗನೈಸೇಷನ್ ಇರುತ್ತೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ, ಅನಿಮಲ್ ಡಿಸೀಸ್ ಕಂಟ್ರೋಲ್ಗೆ. ಅವರು ಈ ರೀತಿ ಏನಾದ್ರು ರೋಗ ಮನುಷ್ಯನಿಗೆ ಬರ್ತದೆ ಅನ್ನೋದ್ರೆ ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ತಗೋತಾರೆ. ದಯವಿಟ್ಟು ಯಾವ ರೈತರು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಚರ್ಮಗಂಟು ರೋಗ ದನ ಜಾನುವಾರುಗಳಿಂದ ಮನುಷ್ಯರಿಗೆ ಇಲ್ಲಿವರೆಗೂ ಎಲ್ಲೂ ಬಂದಿಲ್ಲ. ಒಂದು ಅದು ಏನಾಗುತ್ತೆ ಇದು ಅಂದ್ರೆ, ಬಂದು ಜ್ವರ ಬಂದ ತಕ್ಷಣ 41 ಡಿಗ್ರಿ ಸೆಂಟಿಗ್ರೇಡು ಸುಮಾರು ಜ್ವರ ಇರುತ್ತೆ. ತದನಂತರ ಮೂಗಿನ ಮೇಲೆ ಬಾಯಲ್ಲಿ ಹುಣ್ಣಾಗ್ತವೆ. ತದನಂತರ ನಾವು ಉಸಿರಾಟ ಮಾಡ್ತಕ್ಕಂಥ ಏನು ಗಾಳಿ ನಾಳ ಇದೆಯೋ ಅಲ್ಲಿ ಅಲ್ಸರ್ಸ್ಗಳಾಗ್ತವೆ. ಆಮೇಲೆ ನಮ್ಮ ಹೊಟ್ಟೆ ಒಳಗಡೆ ಜಠರದ ಒಳಗಡೆ ಅಲ್ಸರ್ಸ್ ಆಗ್ತವೆ. ಅವಾಗೇನಾಗುತ್ತೆ, ದನಗಳು ಮೇವನ್ನ ತಿನ್ನೋದನ್ನ ಬಿಡ್ತವೆ, ವೀಕ್ ಆಗ್ತವೆ. ತದನಂತರ ಬೇರೆ ಬೇರೆ ಕಾಯಿಲೆಗಳಿಗೆ ಆಮೇಲೆ ಆ ಒಂದು 15 ದಿನ ಆದ್ಮೇಲೆ ಚರ್ಮದಲ್ಲಿ ಇರ್ತಕ್ಕಂಥ ಗಂಟು ಅಂದ್ರೆ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಲಿಂಫ್ ನೋಡ್ಸ್ ದೊಡ್ಡದಾಗೋದು ಅಥವಾ ಅಲ್ಲಲ್ಲಲ್ಲಲ್ಲಿ ಗಾಯ ಆಗಿ ಈ ರೋಗ ಚರ್ಮ ಕ್ವಾಲಿಟಿ ಹೋಗುತ್ತೆ, ಹಾಲಿನ ಕ್ವಾಲಿಟಿ ಹೋಗುತ್ತೆ, ಹಾಲಿನ ಇಳುವರಿ ಹೋಗುತ್ತೆ, ಸಾಕಷ್ಟು ಅಬಾಷನ್ಸ್ಗಳು ಕಂಡು ಬಂದಿದೆ. ಸೊ ಈ ತರದ ಎಲ್ಲಾ ಕಾರಣಗಳಿಂದ ಹಸುಗಳಲ್ಲಿ ನಮ್ಮ ರೈತರಿಗೆ ಆರ್ಥಿಕ ನಷ್ಟ ಆಗುತ್ತೆ. ಒಂದು 5-6% ಮಾತ್ರ ಅಂದ್ರೆ ಸಾವನ್ನು ಹಪ್ತಕ್ಕಂತ ಪರಿಸ್ಥಿತಿ ನಮ್ಮ ಜಾನುವಾರುಗಳಲ್ಲಿ. ಅತಿ ಹೆಚ್ಚು ಜಾನುವಾರುಗಳಲ್ಲಿ ಯಾವುದರಲ್ಲಿ ಕಾಣುತ್ತೆ ಅಂದ್ರೆ ಮುಖ್ಯವಾಗಿ ದನ, ಎಮ್ಮೆ, ಎತ್ತು, ಕರುಗಳಲ್ಲಿ ಕಾಣ್ತಕ್ಕಂಥದ್ದು, ಬೇರೆ ಒಂದು ಅನಿಮಲ್ಸ್ ಅಲ್ಲಿ ಕಾಣ್ತಾ ಇಲ್ಲ. ಅತಿ ಹೆಚ್ಚಾಗಿ ಈ ಒಂದು ಜಾನುವಾರುಗಳಲ್ಲಿ ಕಾಣಿಸ್ತಾ ಇದೆ. ಎಷ್ಟು ಪರ್ಸೆಂಟ್ ಅಂದ್ರೆ 30-40% ಎಫೆಕ್ಟ್ ಆಗುತ್ತೆ ಅಂದ್ರೆ ಈ ರೀತಿ ಕಾಯಿಲೆ ಬಂದು. ಬಹಳ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ರೈತರು ಮಾಡ್ತಕ್ಕಂಥ ಕೆಲಸ ಅಂದ್ರೆ, ಒಂದು ವೈರಾಣು ಬರುತ್ತೆ, ವೈರಾಣುವನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಸಂಶೋಧನೆ ಆಗಬೇಕು, ಸಂಶೋಧನೆ ಆಗಿ ಲಸಿಕೆ ಬರಬೇಕು. ಇದಕ್ಕೆ ಕಾರಣ ಏನಂತಂದ್ರೆ ಎಲ್ಲಾ ತರದ ಕೀಟಗಳು, ಸೊಳ್ಳೆ ಇರ್ಬೋದು, ನೊಣ ಇರ್ಬೋದು, ಅಥವಾ ಯಾವುದೇ ಕ್ರಿಮಿ ಕೀಟಗಳು ಕೂತರು ಕೂಡ ಯಾವಾಗ ನಿಮಗೆ ಚರ್ಮಗಂಟು ರೋಗ ಗಾಯ ಆಗುತ್ತೋ ಅಲ್ಲಿ ಕೂತು ಟ್ರಾನ್ಸ್ಫರ್ ಅಂದ್ರೆ ವೆಕ್ಟರ್ ಬಾರ್ನ್ ಡಿಸೀಸ್ ಅಂತಾರೆ ಇದಕ್ಕೆ. ಅಂದ್ರೆ ಈ ಒಂದು ಚಿಟ್ಟೆ, ನೊಣ, ಎಲ್ಲಾ ರೀತಿಯ ನೀವು ಕ್ರಿಮಿ ಕೀಟಗಳು ಗಾಯದ ಮೇಲೆ ಕೂತು ಇನ್ನೊಂದು ಅನಿಮಲ್ ಮೇಲೆ ಕೂತ್ರೆ ಸ್ಪ್ರೆಡ್ ಸ್ತಂತಾನಾಗಿ ಆಗೋಗುತ್ತೆ. ಸೊ ಹಾಗಾಗಿ ಇದಕ್ಕೆ ವೆಕ್ಟರ್ ಬಾರ್ನ್ ಡಿಸೀಸ್ ಅಂತಾರೆ. ತಾವು ರೈತ ಬಾಂಧವರು ಏನ್ ಮಾಡ್ಬೇಕು ಅಂದ್ರೆ ಸೊಳ್ಳೆ ಆಮೇಲೆ ಕ್ರಿಮಿ ಕೀಟಗಳು ನೊಣಗಳನ್ನ ಕಂಟ್ರೋಲ್ ಮಾಡುವಂತ, ಅದು ಎಸ್ಪೆಷಲಿ ನಿಮ್ಮ ತೀರ್ಥಳ್ಳಿ ಭಾಗದಲ್ಲಿ, ಸಾಗರ ಭಾಗದಲ್ಲಿ ಹೇಳ್ಬೇಕಂದ್ರೆ ಬಹಳ ಕಷ್ಟ. ಯಾಕಂದ್ರೆ ನಿಮ್ದು ತೇವಾಂಶ ಜಾಸ್ತಿ ಇರುತ್ತೆ. ಆದ್ರೂ ಕೂಡ ಕೆಲವೊಂದು ದೊಡ್ಡ ದೊಡ್ಡ ರೈತರು ಫ್ಯಾನ್ಗಳನ್ನ ಹಾಕಿದ್ದಾರೆ, ಸೊಳ್ಳೆ ಪರದೆ ಹಾಕಿದ್ದಾರೆ. ಅಂದ್ರೆ ಬೇರೆ ದಾರಿ ಇಲ್ಲ. ಯಾಕಂದ್ರೆ ನಾವು ವ್ಯಾಕ್ಸಿನ್ ಕೊಟ್ಟರು 21-28 ದಿನ ಬೇಕು. ಒಂದು ವ್ಯಾಕ್ಸಿನ್ ಅನ್ನ ಕೊಟ್ಟಾಗ, ಲಸಿಕೆಯನ್ನು ಕೊಟ್ಟಾಗ ಅದು ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳಕ್ಕೆ ಸುಮಾರು ಒಂದು 21-28 ಡೇಸ್ ಆಗಬೇಕು. ಅದರೊಳಗಡೆ ಬಂದಿದ್ರೆ ವ್ಯಾಕ್ಸಿನ್ ಕೆಲಸ ಮಾಡಲ್ಲ. ಬರದೇ ಇದ ಇರ್ತಕ್ಕಂಥ ಪ್ರಾಣಿಗಳಿಗೆ ಮಾತ್ರ ನಾವು ವ್ಯಾಕ್ಸಿನ್ ಅನ್ನು ಹಾಕಿಸಿದಾಗ ಮಾತ್ರ ಸಾಧ್ಯ. ಈ ರೀತಿ ನಮ್ಮ ಏನೇನು ಹಾಲು ಕುಡಿಸಿದ್ರೆ ಹಾಲು ಕರುಗಳಿಗೆ ಬರ್ತದೆ, ಅದೊಂದು ಸಮಸ್ಯೆ. ಆಮೇಲೆ ಅಬಾಷನ್ಸ್ಗಳ ನೋಡಿ, ಈ ತರ ಗಾಯಗಳಾಗಿ ಲೇಮ್ನೆಸ್, ಕಾಲು ಕೊಳತು ಹೋಗ್ತದೆ. ಇದಕ್ಕೆ ಕಾರಣ ಏನಂದ್ರೆ ನಮ್ಮ ಏನಾಗುತ್ತೆ, ನೊಣಗಳು ಏನು ಮೊಟ್ಟೆ ಹೋಗಿಡ್ತವೆ, ಮ್ಯಾಗೆಟ್ಸ್ ಆಗ್ತವೆ, ಹುಳುಗಳಾಗ್ತವೆ. ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಅಂದ್ರೆ ಈ ಸ್ಕಿನ್ ಡಿಸೀಸಸ್ ಅನ್ನ ಪ್ರಾಬ್ಲಮ್ ಆಗಿ ನೆಕ್ಸ್ಟ್ ತೊಂದರೆ ಆಗ್ತಕ್ಕಂಥ, ನೆಕ್ಸ್ಟ್ ಈ ರೀತಿ ಮೈ ಮೇಲೆಲ್ಲ ಚರ್ಮದಲ್ಲಿ ಗಂಟಾಗಿ ಗಾಯ ಆಗ್ತಕ್ಕಂಥದ್ದು. ಸೊ ಲಿಂಫ್ ನೋಡ್ಸ್ ಅಂದ್ರೆ ಸ್ವೆಲ್ಲಿಂಗ್, ಏನ್ ಲಿಂಫ್ ನೋಡ್ಸ್ ಇರ್ತವೆ ಅವೆಲ್ಲ ಸ್ವೆಲ್ಲಿಂಗ್ ಆಗ್ತವೆ. ಸೊ ಕಣ್ಣಿನಲ್ಲಿ ನೀರು ಬರ್ತಕ್ಕಂಥದ್ದು, ಕೈ ಇನ್ಫೆಕ್ಷನ್ ಆಗೋದು. ಸೊ ಈ ರೀತಿ ಚರ್ಮಗಂಟು ಆಗ್ತಕ್ಕಂಥದ್ದು. ಸೊ ಮೂಗಿನಲ್ಲಿ ಅಲ್ಸರ್ಸ್ಗಳು, ಮೂಗಿನ ಮೇಲೆ ಅಲ್ಸರ್ಸ್ಗಳು ಆಗೋದು, ಮೂಗಿನಲ್ಲಿ ರಸ ಬರ್ತಕ್ಕಂಥದ್ದು, ಆಮೇಲೆ ಮೈತುಂಬ ಗಂಟುಗಳು, ಅದು ಹೆಚ್ಚಾಗಿ ಎಚ್ ಎಫ್ ಜೆರ್ಸಿ ಮತ್ತೆ ಹೊರದೇಶದ ತಳಿಗಳಲ್ಲಿ ಜಾಸ್ತಿ. ನಮ್ಮ ದೇಶದ ತಳಿಗಳಲ್ಲಿ ಚರ್ಮ ಸ್ವಲ್ಪ ರಫ್ ಇರುತ್ತೆ. ಆಮೇಲೆ ನಿರೋಧಕ ಶಕ್ತಿ ನಮ್ಮ ದೇಶದ ತಳಿಗಳಲ್ಲಿ ಅತಿ ಹೆಚ್ಚಾಗಿರುತ್ತೆ. ಹಾಗಾಗಿ ಇದರ ತೀವ್ರತೆ ಎಚ್ ಎಫ್ ಮತ್ತೆ ಜೆರ್ಸಿ ಹಸುಗಳಲ್ಲಿ, ಆಮೇಲೆ ಈ ಒಂದು ಇದ್ರ ಮೇಲೆ ಮೊಲೆಗಳ ಮೇಲೆ ಗಂಟು ಹಾಕ್ತಕ್ಕಂಥದ್ದು, ಇವೆಲ್ಲ ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಈ ರೀತಿ ಕಾಲಿನ ಭಾಗದಲ್ಲಿ. ಸೊ ಇಲ್ಲಿ ಅಂದ್ರೆ ಯಾವಾಗ ವೀಕ್ ಆಗಿ ಮೇವು ತಿಂದಂಗೆ ಆಗ್ತವ ಆವಾಗ ಹಾಲು ಉತ್ಪಾದನೆ ಕಡಿಮೆ ಆಗ್ತದೆ. ಹಾಲು ಉತ್ಪಾದನೆ ಕಡಿಮೆ ಆದಾಗ ರೈತರ ಆರ್ಥಿಕತೆ ಮೇಲೆ ಒಂದು ಎಫೆಕ್ಟ್ ಅನ್ನ ಕಾಣ್ತೀವಿ. ಸೊ ಕಾರಣ ಅಂದ್ರೆ ಮ್ಯಾಗೆಟ್ಸ್ ಉಂಡಾಗಿ ನಾವು ಹಸುಗಳ ಚರ್ಮನ ಹಾಳು ಮಾಡ್ಕಂಥದ್ದು, ಕಾಲನ್ನು ಹಾಳು ಮಾಡ್ತಕ್ಕಂಥದ್ದು, ಈ ಸೊಳ್ಳೆಗಳು ನೊಣಗಳು ಹೋಗಿ ಅಲ್ಲಿ ಗಾಯನ ಮೇಲೆ ಕೂತಾಗ ಮಾತ್ರ ಸಾಧ್ಯ. ಸೊ ಹಾಗಾಗಿ ಇದು ಚರ್ಮ ಅಂದ್ರೆ ಚರ್ಮದ ಇಂಡಸ್ಟ್ರಿ ದೊಡ್ಡ ಇಂಡಸ್ಟ್ರಿ ಇದೆ ನಮ್ಮ ಭಾರತ ದೇಶದಲ್ಲಿ, ಸುಮಾರು ಸಾಕಷ್ಟು ಎಕ್ಸ್ಪೋರ್ಟ್ ಆಗುತ್ತೆ ಬೇರೆ ಕಂಟ್ರಿಗೆ. ನೆಕ್ಸ್ಟ್, ಸೊ ಅಬಾಷನ್ಸ್ಗಳನ್ನು ಕೂಡ ಕಾಣ್ತೀವಿ ಈ ಎಲ್ ಎಸ್ ಡಿ ಚರ್ಮಗಂಟು ರೋಗದಿಂದ. ಸೊ ಈ ಹಸುಗಳಿಂದ ಈ ಕರುಗಳಿಗೂ ಹಾಲಿನ ಮುಖಾಂತರ ಹೋಗುತ್ತೆ. ಸೊ ಈ ರೀತಿ ಮೊದಲನೇ ಸ್ಟೇಜ್ ಅಲ್ಲಿ ಸಣ್ಣ ಚಿಕ್ಕ ಗಂಟಾಗ್ತವೆ, ತದನಂತರ ಗಾಯಗಳಾಗ್ತವೆ. ಸೊ ಇದಕ್ಕೆ ನೀವು ಮದ್ದು ಏನಪ್ಪಾ ಅಂತಂದ್ರೆ, ನಾವೇನು ಮಕ್ಕಳಿಗೆ ನಾವೇನು ಬೇವಿನ ಸೊಪ್ಪು, ಅರಿಶಿನ, ಆಮೇಲೆ ಇದು ನೀಮ್ ಆಯಿಲ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿ ಆ ಗಾಯದ ಮೇಲೆ ಹಚ್ಚಿದ್ರೆ ಇದು ಈ ಒಂದು ಗಾಯನ ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ ಸ್ಪ್ರೆಡ್ ಆಗೋದನ್ನು ಕೂಡ ಒಂದು ಅನಿಮಲ್ಗೆ ಇನ್ನೊಂದು ಅನಿಮಲ್ಗೆ ಸ್ಪ್ರೆಡ್ ಆಗೋದನ್ನು ಸಹ ಕಂಟ್ರೋಲ್ ಮಾಡಬಹುದು. ಆಮೇಲೆ ಕೆಲವೊಂದ್ಸರಿ ಹೊಟ್ಟೆ ಕೆಳಭಾಗದಲ್ಲಿ ಊತ ಬರುತ್ತೆ, ಅದು ಲೇಟರ್ ಸ್ಟೇಜಸ್ ಅಲ್ಲಿ. ಸೊ ಇದಕ್ಕೆ ಎಲ್ಲ ಈಗೆಲ್ಲ ಸ್ಟ್ಯಾಂಡರ್ಡ್ ಆಗಿದ್ದಾರೆ. ಒಂದು ಈ ಒಂದು ಎರಡನೇ ಫೇಸ್ ಬರೋಷ್ಟೊತ್ತಿಗೆ ಇಡೀ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಆಂಟಿಬಯೋಟಿಕ್ ಅಂದ್ರೆ ಯಾವ ಆಂಟಿಬಯೋಟಿಕ್ ಕೊಡ್ಬೇಕಂತಕ್ಕಂಥದ್ದು, ಆಮೇಲೆ ಅದಕ್ಕೆ ಸಪೋರ್ಟಿವ್. ಈಗ ಜ್ವರ ಬಂತ ಹೆಂಗೆ ಕೊರೋನಾ ಟೈಮಲ್ಲಿ ಹೆಂಗೆ ನಮ್ಮ ಮನುಷ್ಯರಲ್ಲಿ ಚಾಲೆಂಜಿಂಗ್ ಬಂತೋ ಅದೇ ರೀತಿ ಲಂಪಿ ಸ್ಕಿನ್ ಡಿಸೀಸು ಇದು ಕೂಡ ನಮ್ಮ ದೇಶದ ಜಾನುವಾರುಗಳಿಗೆ ನಮ್ಮ ದೇಶದ ಪಶು ವೈದ್ಯರಿಗೆ ಹೊಸ ಒಂದು ಆವಿಷ್ಕಾರ. ಯಾಕಂದ್ರೆ ನಾವೆಲ್ಲ ವೆಟರ್ನರಿ ಓದಬೇಕಾದ್ರೆ ಲಂಪಿ ಸ್ಕಿನ್ ಡಿಸೀಸ್ ಅಂದ್ರೆ ಹೆಸರು ಹೇಳಿ ಮುಂದಕ್ಕೆ ಹೋಗೋರು, ಯಾಕಂದ್ರೆ ನಮ್ಮ ದೇಶದಲ್ಲಿ ಈ ರೋಗ ಬರಲ್ಲ ಅಂತ. ಬಟ್ ಒಂದು 100 ವರ್ಷ ಆದ್ಮೇಲೆ ಇವತ್ತು ನಮ್ಮ ದೇಶದಲ್ಲಿ ಬಂದಿದೆ. ಸೊ ಆ ರೀತಿ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೂಡ ನಾನು ಹೇಳಿದ್ನಲ್ಲ ನಿಮಗೆ, ಬಹಳ ಮುಖ್ಯವಾಗಿ ಏನಂದ್ರೆ ಈ ವೆಕ್ಟರ್ಸ್ ಅನ್ನ ಕಂಟ್ರೋಲ್ ಮಾಡೋದು, ಸೊಳ್ಳೆಯನ್ನ ಕಂಟ್ರೋಲ್ ಮಾಡಬೇಕು, ನೊಣಗಳನ್ನ ಕಂಟ್ರೋಲ್ ಮಾಡಿದ್ರೆ ಇದ್ರ ಒಂದು 50-60% ಈ ರೋಗನ ಕಂಟ್ರೋಲ್ ಮಾಡಬಹುದು. ಅದಕ್ಕೆ ಬೇಕಾದಂತ ಟ್ಯಾಕ್ಟಿಕ್ ಅಂತ ಬರ್ತವೆ, ನೀವು ಯಾವುದೇ ನೀವು ಈ ಇನ್ಸೆಕ್ಟಿಸೈಡ್ಸ್ ಅನ್ನ ಹೊಡೆದ್ರೆ. ಸೊ ಅದೇ ರೀತಿ ಈ ಒಂದು ಎಲ್ ಎಸ್ ಡಿ ಲಂಪಿ ಚರ್ಮಗಂಟು ರೋಗಿರುವಾಗ ನಾವು ಜಾತ್ರೆಗಳನ್ನ ಮಾಡೋದು, ಗುಂಪು ಗುಂಪು ದನಗಳನ್ನ ಸೇರಿಸೋದನ್ನ ನಾವು ಮಾಡಬಾರದು. ಸೊ ಇದಕ್ಕೆ ಅನಿಮಲ್ಸ್ ಅನ್ನ ಕ್ಲೀನ್ ಮಾಡಕ್ಕೆ ಫಾರ್ಮಲಿನ್, ಕ್ಲೋರೋಫಾರ್ಮ್, ಸೋಡಿಯಂ ಐಡ್ರೋಕ್ಲೋರಿಕ್ ಇವಕ್ಕೆಲ್ಲವೂ ಈ ವೈರಸ್ ಸೆನ್ಸಿಟಿವಿಟಿ ಇದೆ. ಸೊ ಅದೇ ಹೇಳಿದ್ರೆ ನಿಮಗೆ ನೀಮ್ ಆಯಿಲ್, ತುಳಸಿ ಲೀವ್ಸ್ ಒಂದು 100 ಗ್ರಾಮು, ನೀಮ್ ಆಯಿಲ್ ಮತ್ತೆ ಅಲೋವೆರಾ ಮತ್ತೆ ಅರಿಶಿನ ಹಾಕಿ ನೀವು ಆ ಗಾಯಗಳ ಮೇಲೆ ಹಚ್ಚಿದ್ರೆ ಒಂದು ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ, ಗಾಯಿ ಮೇಲೆ ಹಚ್ಚಿದ್ರೆ ಗಂಟು ಸೈಜ್ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಆ ಗಾಯ ಬೇಗ ವಾಸಿ ಆಗುತ್ತೆ. ಬೇಗ ವಾಸಿ ಆದಾಗ ಏನಾಗುತ್ತೆ, ಈ ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಬರಲ್ಲ. ಕನ್ನಡದಲ್ಲಿ ಹೇಳ್ತೀನಿ, ಹಸಿ ಬೇವಿನ ಎಲೆಗಳು 100 ಗ್ರಾಮ್, ತುಳಸಿ ಎಲೆಗಳು 100 ಗ್ರಾಮು, ಬೆಳ್ಳುಳ್ಳಿ 100 ಗ್ರಾಮು, ಅರಿಶಿನ 50 ಗ್ರಾಮು, ಬೇವಿನ ಎಣ್ಣೆ 500 ಗ್ರಾಮ್ 500 ml, ಎಲ್ಲವನ್ನು ಚೆನ್ನಾಗಿ ಅರೆದು ಬೇವಿನ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಶರೀರದ ಮೇಲೆ ಹಚ್ಚತಕ್ಕಂಥದ್ದು. ಅಂದ್ರೆ ಗ್ಯಾಪ್ ಕೊಟ್ಕೊಟ್ಟು 4-5 ಅವರ್ಸ್ ಗ್ಯಾಪ್ ಕೊಟ್ಕೊಟ್ಟು ಲೇಪನ ಮಾಡಿದ್ರೆ ಈ ಗಾಯ ಬೇಗ ಮಾಯುತ್ತೆ. ಕೊಬ್ಬರಿ ಎಣ್ಣೆಲಿ ಹಚ್ಚಬಹುದು, ಕೊಬ್ಬರಿ ಎಣ್ಣೆ ಹಚ್ಚಬಹುದು, ಅಥವಾ ನೀವು ಈ ನೀಮ್ ಆಯಿಲ್ ಎಲ್ಲ ಹಚ್ಚಬಹುದು. ನೀಮ್ ಆಯಿಲ್ ಹಚ್ಚಿದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ನೊಣಗಳು ಬಂದು ಕೂರಲ್ಲ. ಸೊ ಇದನ್ನ ಮಾಡಿದ್ರೆ, ಸೊ ಇದರಲ್ಲಿ ಲಂಪಿ ಸ್ಕಿನ್ ಡಿಸೀಸ್ ಅನ್ನ ಕಂಟ್ರೋಲ್ ಮಾಡೋ ಭಾಗದಲ್ಲಿ ಈ ಸಂಶೋಧಕರದು ಬಹಳ ಕೆಲಸ ಇದೆ. ಈಗ ಫೀಲ್ಡ್ ಅಲ್ಲಿರೋ ವೆಟನರಿಯನ್ಸ್ ಏನ್ ಮಾಡ್ತಿದ್ದಾರೆ, ಅದಕ್ಕೆ ಸಪೋರ್ಟಿವ್ ಆಗಿ ಏನ್ ಮಾಡಬೇಕು ಅಂತಕ್ಕಂಥದ್ದನ್ನ ಒಂದು ಆಂಟಿಬಯೋಟಿಕ್ ಕೊಡ್ತಾರೆ, ಜ್ವರ ಬಂದ್ರೆ ಒಂದು ಜ್ವರದೊಂದು ಔಷಧಿ ಕೊಡ್ತಾರೆ, ಮತ್ತೆ ಗಾಯ ಆದ್ರೆ ಗಾಯಕ್ಕೆ ಕೊಡ್ತಾರೆ, ಮತ್ತೆ ಸಿಕ್ಕಾಬಟ್ಟೆ ಬಾಡಿ ಪೈನ್ ಇರುತ್ತೆ. ಯಾಕಂದ್ರೆ ಇದು ನರ್ವ್ಸ್ಗೆ ಎಫೆಕ್ಟ್ ಆಗ್ತಕ್ಕಂಥ, ನೀವು ಮನುಷ್ಯರಲ್ಲಿ ನಾವ್ ಹೆಂಗೆ ಪಾಕ್ಸ್ ವೈರಸ್ ಬಂದಾಗ ಹುಡುಗರು ಮಕ್ಕಳು 3-4 ದಿನ ಹೆಂಗೆ ಎಷ್ಟು ಹಿಂಸೆ ಆಗುತ್ತೋ ಆ ಹಿಂಸೆ ಒಂದು 3-4 ದಿನ ಇರುತ್ತೆ. ಸೊ ಆ ಟೈಮಲ್ಲಿ ಆಂಟಿ ಅನಾಲಿಸಿಕ್ಸ್ ಕೊಡ್ತಾರೆ, ಅಂದ್ರೆ ಸ್ವಲ್ಪ ನೋವು ಪೈನ್ ಕಿಲ್ಲರ್ ನ ಕೊಡ್ತಾರೆ. ಒಂದು 7-8 ದಿನ ಟ್ರೀಟ್ಮೆಂಟ್ ಮಾಡಿದ್ಮೇಲೆ, ಬಟ್ ಏನಾಗದಂದ್ರೆ ಒಂದು 10-12 ದಿನ ಆದ್ಮೇಲೆ ಗಾಯಗಳಾದ್ಮೇಲೆ ಅದನ್ನ ಕಾಪಾಡ್ತಕ್ಕಂಥದ್ದು ಕೆಲಸ ನಮ್ಮ ರೈತರದು. ದಯವಿಟ್ಟು ನೀವು ಈ ಸೊಳ್ಳೆ ನೊಣಗಳನ್ನ ಕಂಟ್ರೋಲ್ ಮಾಡಿ, ತದನಂತರ 15 ದಿನ ಬೇಕು 15 ದಿನ ಟ್ರೀಟ್ಮೆಂಟ್. ಯಾಕಂದ್ರೆ ಇಲ್ಲಿ ಆಂಟಿಬಯೋಟಿಕ್ ಅನ್ನ ನೀವು ಬೇರೆ ಕಾಯಿಲೆಗಿಂತ ಇಲ್ಲಿ ಸುಮಾರು 5-6 ದಿನ ಮ್ಯಾಕ್ಸಿಮಮ್ ಒಂದೊಂದ್ಸರಿ 7 ದಿನವರೆಗೂ ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ಹೋಗ್ತಾರೆ. ನಿಮಗೆ ಪೈನ್ ಕಿಲ್ಲರು ಜ್ವರ ಎಲ್ಲಿವರೆಗೂ ಒಂದು 4-5 ದಿನ ಕೊಡ್ತಾರೆ. ತದನಂತರ ಏನಾಗುತ್ತೆ, ನಿಮಗೆ ಅಲ್ಲಿ ಕಂಟ್ರೋಲ್ ಆಯ್ತು ಸರಿ, ಇಲ್ಲಾಂದ್ರೆ ಈ ಗುಳ್ಳೆಗಳು ಹೊಡ್ಕಂತವೆ. ಗಾಯ ಬಂದಾಗ ನಿಮ್ ಕೆಲಸ ಜಾಸ್ತಿ. ನಿಮಗೆ ಆ ಆಂಟಿಬಯೋಟಿಕ್ ಮೆಡಿಸಿನ್ಸ್ಗೆ ಹೊಡೆದೇ ಇದ್ರೆ ನಿಮ್ಮ ಅದೃಷ್ಟ. ಅಕಸ್ಮಾತ್ ಆ ಎಫೆಕ್ಟಿವ್ ಹೊಡೆದ್ರೆ ನೀವು ಈ ರೀತಿ ಮೆಜರ್ಸ್ ಅನ್ನ ತಗೋಬೇಕು. ಹಾಲ್ನಲ್ಲಿ ಏನಾಗತ್ತಂದ್ರೆ ಹಾಲನ್ನ ಒಂದು ಒಳ್ಳೆಯ ವಿಚಾರ ಅಂದ್ರೆ, ಈಗ ಹಾಲು ಒಂದು ಹಸು ಏನಾದ್ರು ಬಂದಿತ್ತಂದ್ರೆ ಹಾಲಿನ ಮುಖಾಂತರ ಹೋಗುತ್ತೆ. ಹಾಗಾಗಿ ನಿಮಗೆ ಚಿಕ್ಕ ಇದ್ರೆ ಹಾಲನ್ನ ಚೆನ್ನಾಗಿ ಕಾಯಿಸಿ, ನೀವು 65 ಡಿಗ್ರಿ ಸೆಂಟಿಗ್ರೇಡ್ ಮೇಲೆ ಯಾವುದೇ ಹೋದ್ರು ಕೂಡ 95-96% ಎಲ್ಲಾ ಮೈಕ್ರೋ ಆರ್ಗನೈಸಮ್ಸ್ ಸತ್ತೋಗ್ತವೆ. ಸೊ ಹಾಗಾಗಿ ನೀವು ಅತಿ ಚಿಕ್ಕದು ಇತ್ತಂದ್ರೆ ನಿಪ್ಪಲ್ ಫೀಡಿಂಗ್ ಮಾಡ್ರಿ, ಇಲ್ಲ ದೊಡ್ಡದಿತ್ತು ಅಂದ್ರೆ ಹಾಲನ್ನ ಕಾಯಿಸಿ ಬೌಲಲ್ಲಿ ಹಾಕಿ ಕುಡಿಸಿ. ಸೊ ಇದು ಲಂಪಿ ಸ್ಕಿನ್ ಡಿಸೀಸ್ ದ ಇದು. ನಿಮಗೆ ಒಂದು ಸಾರಿ ವ್ಯಾಕ್ಸಿನ್ ಈಗ ಕಾಯಿಲೆ ಬಂದ್ಮೇಲೆ ಈ ವರ್ಷ ಟರ್ಮ್ ಮುಗಿತು, ಅರ್ಥ ಆಯ್ತಾ? ಈ ವರ್ಷದ ಟರ್ಮ್ ಅದಕ್ಕೆ ಮುಗಿತು. ಎಲ್ಲಿ ಈಗ ಒಂದು ವ್ಯಾಕ್ಸಿನ್ ಮಾಡದಂಗೆ ನಿಮ್ದು ಒಂದು ರೋಗ ಬಂದಿದೆ ಅಂದ್ರೆ ಅದಕ್ಕೆ ವೈರಸ್ ಬಂದ್ ಹೋಗಿದೆ ಅಂತ ಅರ್ಥ. ಏನೇನ್ ಬೇರೆ ಬೇರೆ ಕಾಂಪ್ಲಿಕೇಶನ್ ಆಗ್ತಾ ಬಂದ್ರೆ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ, ಎತ್ತುಗಳಾದ್ರೆ ನಿಮ್ಗೆ ಎತ್ತಿನಲ್ಲಿ ಶಕ್ತಿ ಕಡಿಮೆ ಆಗುತ್ತೆ, ಮತ್ತೆ ಕರುಗಳಾದ್ರೆ ಗ್ರೋತ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬರುತ್ತಲ್ಲ, ಬರೋ ಚಾನ್ಸಸ್ ಇರುತ್ತೆ, ಬರಲ್ಲ ಅಂತಲ್ಲ, ಅದಕ್ಕೆ 1 ವರ್ಷ ಟೈಮ್ ಇರುತ್ತೆ ನಿಮಗೆ. 1 ವರ್ಷ ಟೈಮ್ ಅಲ್ಲಿ ಯಾಕಂದ್ರೆ ಈಗ ವ್ಯಾಕ್ಸಿನ್ ಹಾಕಲ್ಲ ನಿಮ್ಗೆ, ನೆಕ್ಸ್ಟ್ ಇಯರ್ ವ್ಯಾಕ್ಸಿನ್ ಹಾಕ್ತಾರೆ. ಈಗ ನಿಮಗೆ ಈ ವ್ಯಾಕ್ಸಿನ್ ಒಂದು ವರ್ಷ ನೆಕ್ಸ್ಟ್ ಇಯರ್ ಈ ಟೈಮಲ್ಲಿ ಬಂದಾಗ ನೆಕ್ಸ್ಟ್ ಇಯರ್ ಸೀಸನ್ ಅನ್ನು ನೋಡ್ಕೊಂಡು, ಯಾಕಂದ್ರೆ ಇದಕ್ಕಿನ್ನೂ ಸ್ಟಡೀಸ್ ಆಗ್ತಿದ್ದಾವೆ. ಈಗ ನೀವು ಭದ್ರಾವತಿಲಿ ಒಂದು ಸರಿ, ಈಗ ನೋಡಿ ಶಿಕಾರಿಪುರದಲ್ಲಿ ಆಲ್ರೆಡಿ 5-6 ತಿಂಗಳ ಕೆಳಗಡೆ ಬಂತು, ಈಗ ನೀವು ತೀರ್ಥಹಳ್ಳಿ ಭಾಗದಲ್ಲಿ ಈಗ ನೋಡ್ತಿದ್ದೀವಿ. ಆ ಸಮಯವನ್ನ ನೋಡಿಕೊಂಡು ನಿಮ್ಮ ಏರಿಯಾದಲ್ಲಿ ಇತ್ತು ಅಂದ್ರೆ ನೆಕ್ಸ್ಟ್ ವ್ಯಾಕ್ಸಿನ್ ಮಾಡ್ತಾರೆ. ಇದಕ್ಕೆ ಆದಂತ ವ್ಯಾಕ್ಸಿನ್ ಬಂದಾಗ ಖಂಡಿತವಾಗಿ ಚರ್ಮಗಂಟು ರೋಗಕ್ಕೆ ವ್ಯಾಕ್ಸಿನ್ ಬಂದಾಗ ಕಂಪಲ್ಸರಿ ಮಾಡ್ತಾರೆ. ನಿಮಗೆ 1 ವರ್ಷ ಸೇಫ್, ನೆಕ್ಸ್ಟ್ ಇಯರ್ ಏನಾದ್ರು ಡೆವಲಪ್ಮೆಂಟ್ಸ್ ಆದ್ರೆ ನಿಮಗೆ ವ್ಯಾಕ್ಸಿನ್ ಅನ್ನ ಮಾಡಿಸ್ಬೇಕು. ನೀರು ಜಾಸ್ತಿ ಹಾಕ್ಬೇಡಿ ಅಂದ್ರೆ ಹಿಂಡಿಗೆ ನೀರು ಜಾಸ್ತಿ ಹಾಕಿದ್ರೆ, ಯಾಕಂದ್ರೆ ಅದು ನಿಮಗೆ ಅನಿಮಲ್ ವೀಕ್ ಆದಾಗ ಅದು ಆ ಇದಕ್ಕೆ ಹೋಗ್ಬಾರ್ದು, ಎಂತ ಗಾಳಿ ನಾಳಕ್ಕೆ ಹೋಗ್ಬಾರ್ದು, ಮೆತ್ತಗ್ ಮಾಡಿ ತಿನ್ಸಿ. ಆಮೇಲೆ ಇತ್ತೀಚಿನ ಒಂದು 3 ತಿಂಗಳ ಕೆಳಗಡೆ ಹಸುಗಳಿಗಾದ್ರೆ ಅಂದ್ರೆ ಆಗಸ್ಟ್ 2022 ನಿಮ್ಗೆ ಅನ್ವಯ ಆಗುತ್ತೆ ಎಲ್ಲಾ ರೈತರಿಗೂ. ಹಸುಗಳಿಗಾದ್ರೆ 20,000, ಎತ್ತುಗಳಿಗಾದ್ರೆ 30,000, ಮತ್ತೆ ಕರುಗಳಿಗಾದ್ರೆ 5,000 ಏನೋ ಅನೌನ್ಸ್ ಮಾಡಿದ್ದಾರೆ, ಅಂದ್ರೆ ಪರಿಹಾರ ಧನ. ಸೊ ಅದು ಏನಂದ್ರೆ ಪರಿಹಾರ ಧನ ಅಂದ್ರೆ ಇತ್ತೀಚಿನ ಎಲ್ಲರೂ ಆನ್ಲೈನ್ ಸಿಸ್ಟಮ್, ಆನ್ಲೈನ್ ರಿಪೋರ್ಟಿಂಗ್ ಇರ್ತದೆ. ಈಗ ನಿಮ್ಮ ಹಸು ಈ ತರ ಸಿಂಪ್ಟಮ್ಸ್, ಈಗ ನಾನು ಹೇಳಿದ್ರಲ್ಲಿ ನಿಮಗೆ ಒಂದು ತಲೆಯಲ್ಲಿ ಬಂದಿದೆ, ಆಮೇಲೆ ಸಾಕಷ್ಟು ರೈತರಿಗೂ ಅನುಭವ ಆಗಿದೆ, ಬಂದ ತಕ್ಷಣ ನಿಮ್ಮ ಹತ್ತಿರ ಪಶುವೈದ್ಯರಿಗೆ ರಿಪೋರ್ಟ್ ಮಾಡಿ. ಯಾಕಂದ್ರೆ ಆ ತಿಂಗಳು ಫಾರ್ ಎಕ್ಸಾಂಪಲ್ ಇವತ್ತು ನಾವು ರಿಪೋರ್ಟ್ ಕಳಿಸ್ತೀನಿ ಅಂದ್ರೆ ಇವತ್ತು ಅವರು ಏನ್ ಮಾಡ್ತಾರೆ ಕಂಪ್ಯೂಟರ್ಲ್ಲಿ ರಿಪೋರ್ಟ್ ಕಳಿಸ್ತಾರೆ ಅಂದ್ರೆ ಚರ್ಮಗಂಟು ರೋಗ ಭದ್ರಾವತಿ ತಾಲೂಕಲ್ಲಿ ಅರೆ ಬೆಳೆಸಿಲಿ ಔಟ್ ಬ್ರೇಕ್ ಆಗಿದೆ ಅಂತ ಕಳಿಸ್ತಾರೆ. ನಾಳೆ ನೀನು ಔಟ್ ಬ್ರೇಕ್ ಅನ್ನ ತೋರಿಸ್ತೇನೆ, ನೀನು 15-20 ದಿನ ಒಮ್ಮೆ ಕ್ಲೈಮ್ಸ್ ಬರಲ್ಲ, ಯಾಕಂದ್ರೆ ಕಷ್ಟ ಆಗುತ್ತೆ ಡಾಕ್ಟರ್ ಕ್ಲೈಮ್ ಮಾಡಕ್ಕೆ. ಆದಷ್ಟು ನೀವು ಪ್ರಾಂಪ್ಟ್ ಆಗಿ ನಿಮ್ಮಲ್ಲಿ ಬಂದ್ರೆ ರಿಪೋರ್ಟ್ ಮಾಡಿ, ಆ ಹಸು ಅಥವಾ ಎತ್ತು ಅಥವಾ ಕರು ಏನಾದ್ರು ಲಂಪಿ ಸ್ಕಿನ್ ಡಿಸೀಸ್ ಅನ್ನ ಟ್ರೀಟ್ಮೆಂಟ್ ಪ್ರೋಸೆಸ್ ಅನ್ನ ತೋರಿಸಿ ಅಪ್ಲೈ ಮಾಡಿದ್ರೆ, ಆನ್ಲೈನ್ ಅಪ್ಲೈ ಮಾಡಿದ್ರೆ ನಿಮ್ಮ ಅಕೌಂಟ್ಗೆ ಎಲ್ಲಾ ಸರಿ ಇದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ಅದೆಲ್ಲ ಪ್ರೊಸೀಜರ್ ಇದೆ ಮಾಡಿದ್ರೆ ನಿಮಗೆ ನಿಮ್ಮ ಅಕೌಂಟ್ಗೆ ಆ ಒಂದು ಪರಿಹಾರ ಧನ ಬರುತ್ತೆ. ಸೊ ಅದನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ. ಆದ್ರೆ ಇಮಿಡಿಯೇಟ್ ಅಂದ್ರೆ ರಿಪೋರ್ಟ್ ಮಾಡಬೇಕು, ಅದು ಲಂಪಿ ಸ್ಕಿನ್ ಡಿಸೀಸ್ ಹೌದೋ ಅಲ್ವೋ ಅವರು ಡಾಕ್ಟರ್ ನಿರ್ಣಯ ಮಾಡ್ತಾರೆ. ದಯವಿಟ್ಟು ಅದನ್ನೊಂದು ರಿಪೋರ್ಟ್ ಮಾಡಿ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳನ್ನು. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಚರ್ಮಗಂಟು ರೋಗ ಈ ಕುರಿತು ಶಿವಮೊಗ್ಗದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾದ ಡಾಕ್ಟರ್ ಅಶೋಕ್ ಎಂ ಅವರಿಂದ ಮಾಹಿತಿ ಕೇಳಿದಿರಿ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91-78? ತೂತಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಇನ್ನು ಮುಂದೆ ಕೇಳಿ, ಜಗಳೂರು ತಾಲೂಕು ಕಲ್ಲದೇವರಪುರದ ಶ್ರೀಮತಿ ಓಬಳಮ್ಮ ಮತ್ತು ತಂಡದವರಿಂದ ಹಸೆ ಪದ. ಅರೆ ಅರದಳೆ ಬಂದಳು ಗಂಗ ದೊರೆಗಾಳರ ಮಗನ ಜಳ ಪಕ್ಕೆ ಸೊರೆಗೆ ಅವನಾಳರ ಮಗನ ಜಳ ಪಕ್ಕ ಸೊರೆಗೆ ಅವನ ಗಾಳರ ಮಗನ ಜಳ ಪಕ್ಕೆ ಸೊರೆಗೆ ತೊಟ್ಟೋರಿಗೆ ಗಂಗಾ ತೆರೆಳಾಳೆ ಸೊರಿಗೆ ಕೊಟ್ಟ